ಇಂದಿನ ಈ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಗರಿಘಟ್ಟ ಗ್ರಾಮದ ಪ್ರಗತಿಪರ ಕೃಷಿಕ ಜಿಎಂ ಧರ್ಮಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕು ಗರಿಘಟ್ಟ ಗ್ರಾಮದ ಜೇನು ಕೃಷಿಕರಾದಂತಹ ಜಿಎಂ ಧರ್ಮಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಜೇನು ಸಾಕಾಣಿಕೆಯಲ್ಲಿನ ಅವರ ಅನುಭವಗಳನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಧರ್ಮಪ್ಪ ಅವರೇ. ನಮಸ್ಕಾರ ಸರ್. ಧರ್ಮಪ್ಪ ಅವರು, ಎಷ್ಟು ವಯಸ್ಸು ನಿಮಗೆ? ನನಗೆ 53. 53 ವರ್ಷ ಆಯಿತು. ಏನು ಓದಿದ್ರಿ? ನಾನು SLC. SLC ಓದಿದ್ರಿ. ಮುಂದಕ್ಕೆ ಓದ್ಲಿಲ್ವಾ? ಓದ್ಲಿಲ್ಲ. ಬೇಡ ಅಂತಲ ಅಥವಾ ಅವಕಾಶ ಆಗ್ಲಿಲ್ವಾ? ಓದ್ಲಿಲ್ಲ. ಓದ್ಲಿಲ್ಲ, ಬೇಡ ಅಂತ ಹೇಳಿ. ಕೃಷಿ ಮಾಡ್ಕೊಂಡಿದ್ದೀರಾ ಅಲ್ವಾ? ಹೌದು. ಎಷ್ಟು ಎಕರೆ ಜಮೀನು ಇದೆ ನಿಮಗೆ? ನಮಗೆ ನಮ್ಮ ಅಪ್ಪಂದು 20 ಎಕರೆ ಇದೆ. ಅದರಲ್ಲಿ ನಾವಿಬ್ರು ಅಣ್ಣ ತಂದಿರು, ಇಬ್ಬರಲ್ಲಿ ಅರ್ಧ ಮಾಡ್ಕೊಂಡಿ, ಅರ್ಧ ಹಂಚ್ಕೊಂಡಿದ್ದೀರಿ. ಒಂದು 10-10 ಎಕರೆ ಇದೆ. ಹೌದು. 10 ಎಕರೆ ಜಮೀನಲ್ಲಿ ಏನೇನು ಬೆಳಿತೀರಿ? ಕಾಫಿ ಬೆಳಿತೀವಿ, ಒಂದ್ ಸ್ವಲ್ಪ ಅಡಿಕೆ ಹಾಕಿದೀವಿ, ಜೋಳ, ಮೆಣಸು, ಬಾಳೆ, ಅಡಿಕೆ ಇದೆ ಒಂದ್ ಸ್ವಲ್ಪ, ಅದ್ರೊಳಗೆ ಏಲಕ್ಕಿ ಬೆಳೆದಿದ್ವಿ. ಕಾಫಿ ಎಷ್ಟೆಕರಲ್ಲಿದೆ? ಕಾಫಿ ಒಂದು 2 ಎಕರೆ ಬೆಳೆದಿದ್ವಿ. 2 ಎಕರೆ ರೋಬಸ್ಟ್ ಹಾಕಿದ್ರೆ ಅರೇಬಿಕಾ ಹಾಕಿದ್ರೆ? ಅರೇಬಿಕಾ. ಅರೇಬಿಕಾ ಎಷ್ಟು ವರ್ಷ ಆಯ್ತು ತೋಟ ಮಾಡಿ? ಮೊದ್ಲಿಂದ ಇತ್ತು, ಅಂದ್ರೆ ಸಿಲ್ವರ ಕೊಟ್ಟು ಈಗ ಅಡಿಕೆ ಹಾಕಿದೀವಿ ಸ್ವಲ್ಪ, ಅದ್ರೊಳಗೆ ಈಗ ಬರೀ ಅಡಿಕೆ ಇದೆ. ಈಗ ಹೊಸ್ದಾಗಿ ಗಿಡ ನೆಟ್ಟಿದೀವಿ, ಹಳೆದ್ ಕಿತಾಕಿ. ಹಳೆದ್ ಕಿತಾಕಿ ಯಾಕೆ ಕಿತಾಕಿದ್ರಿ? ಹಳೆದ ಹಳೆದು ಎಲ್ಲ ಬೋರ್ಲ್ ಬಂದಿತ್ತು, ಅದನ್ನ ಕಿತಾಕಿ ಈಗ ಹೊಸ್ದಾಗಿ ಮಾಡಿದೀವಿ. ಹಳೆ ತೋಟದಲ್ಲಿ ಒಳ್ಳೆ ಇಳುವರಿ ಬರ್ತಾ ಇತ್ತ? ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇತ್ತು. ಕಾಫಿ ಜೊತೆಗೆ ಅಂತರ ಬೆಳೆಯಾಗಿ ಏನ್ ಬೆಳ್ಕೊಂಡಿದ್ದೀರಿ? ಕಾಫಿ ಜೊತೆಗೆ ಮೆಣಸಿತ್ತು, ಮತ್ತೆ ತೆಂಗಿದೆ ಒಂದೊಂದು ಮಧ್ಯ ಮಧ್ಯ ಮಧ್ಯದಲ್ಲಿ ತೆಂಗು ಇದೆ. ಮೆಣಸು ಎಷ್ಟು ಬಳ್ಳಿ ಇದೆ? ಮೆಣಸು ಈಗ ಒಂದು 500 ಗಿಡ ಈಗ ಹೊಸ್ದಾಗ ಹಾಕಿದೀವಿ. ಮೊದ್ಲು ಒಂದು 500 ಇತ್ತು, ಅದೆಲ್ಲ ಹೋಗ್ಬಿಡ್ತು ರೋಗ ಬಂದು. ಈಗ ಮತ್ತೆ ಹೊಸ್ದಾಗ ಹಾಕಿದೀವಿ. ಏನ್ ರೋಗ ಬಂದಿತ್ತು? ಅದು ಕ್ವಿಕ್ ವಿಲ್ಟ್ ಬಂದಿತ್ತು. ಕ್ವಿಕ್ ವಿಲ್ಟ್ ಬಂದು ಆ ವರ್ಷಲೇ ಹೋಗ್ಬಿಡುತ್ತೆ. ಅದು ಸಂಪೂರ್ಣ ಇಡೀ ತೋಟನೇ ಹೋಗ್ಬಿಡುತ್ತಲ್ವಾ? ಹೋಗ್ಬಿಡುತ್ತೆ. ಅದು ಕ್ವಿಕ್ ವಿಲ್ಟ್ ಬಂದು ತೋಟ ಎಲ್ಲ ಹೋದ್ಮೇಲೆ ತಕ್ಷಣ 2ನೇ ವರ್ಷಕ್ಕೆ ಹಾಕಿದ್ರು ಅಥವಾ ಸ್ವಲ್ಪ ದಿವಸ ಬಿಟ್ರೆ ಹೆಂಗೆ? ಸ್ವಲ್ಪ ದಿವಸ ಬಿಟ್ಟು 1 ವರ್ಷ ಬಿಟ್ಟು 2ನೇ ವರ್ಷಕ್ಕೆ ಮತ್ತೆ ಹೊಸ್ದಾಗಿ ನೆಟ್ಟಿದೀವಿ. ಈಗ ಎಷ್ಟು ವರ್ಷದ ಬಳ್ಳಿಗಳಿದಾವೆ? ಈಗ ಒಂದು 3 ವರ್ಷದ ಬಳ್ಳಿ ಇದಾವೆ. 3 ವರ್ಷದ ಬಳ್ಳಿ ಇದೆ. ಫಸ್ಲಿಗೆ ಬಂದಿದ್ಯಾ? ಬಂದಿದ್ದಾವೆ. ಈ ವರ್ಷ ಒಂದ 50 ಕೆಜಿಯಿಂದ ಕ್ವಿಂಟಲ್ ಆಗ್ಬೋದು. ಒಳ್ಳೆ ಬೆಲೆನೂ ಇದೆ ಮೆಣಸ್ಕಲ್ವಾ? ಇದೆ, 650 ಇದೆ. ಎಲ್ಲ ಕೊಯ್ಲೆಲ್ಲ ಆಯ್ತಾ? ಈಗ ಸ್ವಲ್ಪ ಇದೆ, ಇನ್ನು ಕುಯ್ತಾ ಇದೀವಿ. ಇನ್ನು ಕುಯ್ತಾ ಇದ್ರಿ? ಕುಯ್ತಾ ಇದೀವಿ. ಈ ಜೇನ್ ಸಾಕಾಣಿಕೆ ಯಾವಾಗ್ಲಿಂದ ಮಾಡಕ್ಕೆ ಶುರು ಮಾಡಿದ್ರಿ? ನಾನು 30 ವರ್ಷ ಆಯ್ತು ಮಾಡಿ. ಓ, 30 ವರ್ಷ ಆಯ್ತಾ? ಜೇನ್ ಸಾಕಾಣಿಕೆ ಬಗ್ಗೆ ಯಾಕೆ ಆಸಕ್ತಿ ಬಂತು ನಿಮಗೆ? ನಮಗೆ ಹಿಂದಿಂದ ಒಂಥರ ಈ ಪಾಠದಲ್ಲೆಲ್ಲ ಇತ್ತಲ್ಲ, ಆವಾಗಿಂದ ನನಗೆ ಒಂದ್ ಸ್ವಲ್ಪ ಆಸಕ್ತಿ ಇತ್ತು ಈ ಜೇನ್ ಸಾಕ್ಬೇಕು ಅಂತ, ಹಂಗಾಗಿ ಸಾಕ್ತಿ. ಈಗ ಜೇನು ಅಂತ ಅಂದ್ರೆ ಹೆದರ್ತಾರೆ? ನಿಮ್ಗೆ ಹೆದರಿಕೆ ಆಗ್ತಿರ್ಲಿಲ್ಲ? ಹೆದರಿಕೆ ಆಗ್ತಿರ್ಲಿಲ್ಲ. ಹಿಡ್ದು ಕೂಡ ಹಾಕಿವಿ, ಹಾಗೆ ಬಾಕ್ಸ್ ಗಳಿಗೆ ಕೂಡ ಹಾಕಿ ಓಡೋಗವು, ಮತ್ ಹಿಡ್ಕ ಬಂದ್ ಕೂಡ ಹಾಕಿವಿ. ಆಮೇಲೆ ಟ್ರೈನಿಂಗ್ ಕೊಡ್ತಾರೆ ಅನ್ನೋದು ಗೊತ್ತಾಗಿ ಅಲ್ಲಿ ಟ್ರೈನಿಂಗ್ ಮಾಡಿದ್ಮೇಲೆ ನಾನು ಅವ್ರ ಹತ್ರ ಕರೆಕ್ಟ್ ಆಗಿ ತಿಳ್ಕಂದ್ಮೇಲೆ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಎಲ್ಲಿ ತರಬೇತಿ ಪಡ್ಕೊಂಡ್ರಿ? ಮೊದಲು ರಾಯರಕೊಪ್ಪಲಲ್ಲಿ ನಾನು ತಗೊಂಡಿದ್ದು, ಆನಂತರ ಇಲ್ಲಿ KVKಯಲ್ಲಿ ನಾಗರಾಜ್ ಅಂತೇಳಿ ಅವರು ಕೊಟ್ರು. ಮೊದಲು ರುದ್ರೇಗೌಡರು ಅಂತೇಳಿ ತೋಟಗಾರಿಕೆಯಲ್ಲಿದ್ರು, ಅವರು ನಮಗೆ ಟ್ರೈನಿಂಗ್ ಕೊಟ್ಟಿದ್ರು. ಈಗ ರಾಯರಕೊಪ್ಪಲಲ್ಲಿ ತರಬೇತಿ ತಗೊಂಡ್ರೆ ಅಂತ ಹೇಳಿದ್ರಿ, ಯಾರು ಕೊಟ್ರು ಅಲ್ಲಿ? ಅಲ್ಲಿ ರುದ್ರೇಗೌಡರು ಅಂತೇಳಿ ಜೈನ್ ಸೊಸೈಟಿ ಅವರೇ ಇದ್ರು. ಜೈನ್ ಸೊಸೈಟಿ ಅವರು ಅವರೇ ಬಂದು ಕಲ್ಸ್ಕೊಟ್ರು. ತರಬೇತಿನಲ್ಲಿ ಏನೇನು ಹೇಳ್ಕೊಟ್ರು ಧರ್ಮಪ್ಪರ? ಅದನ್ನ ಹೇಗೆ ನಾವು ಎರಿಗಳನ್ನ ಕಟ್ ಮಾಡಿ ಊತದಳ್ಳಿ ಇರೋಂಥದ್ದನ್ನ ಬಾಕ್ಸ್ ಗಳಿಗೆ ಯಾವ ತರ ನಾವು ತುಂಬಬೇಕು, ಅದನ್ನ ಹೆಂಗೆ ನಾವು ಹುಳುಗಳೆಲ್ಲ ತೆಗೆದು ಅದ್ರೊಳಗೆ ಬಿಡಬೇಕು, ರಾಣಿ ಯಾವುದು, ಗಂಡುಳ ಯಾವುದು, ಕೆಲ್ಸಗಾರ ಹುಳ ಯಾವುದು, ಇವೆಲ್ಲಾನು ಹೇಳ್ಕೊಡ್ತಾರೆ. ಅದನ್ನ ನಾವು ಯಾವ ರೀತಿ ಕಾಪಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಆಹಾರ ಯಾವ ತರ ಕೊಡಬೇಕು ಅಂತ ಹೇಳ್ಕೊಡ್ತಾರೆ. ಅದನ್ನ ಫ್ರೇಮ್ಗಳಿಗೆ ಯಾವ ತರ ಕಟ್ಟಬೇಕು ಅಂತ ಹೇಳ್ಕೊಡ್ತಾರೆ, ಎಲ್ಲಾನು ಹೇಳ್ಕೊಡ್ತಾರೆ. ಮೊದಲನೇ ತರಬೇತಿ ಪಡೆದು ಎಷ್ಟು ವರ್ಷಗಳ ನಂತರ 2ನೇ ತರಬೇತಿ ಪಡೆದ್ರಿ? ಅದು ಒಂದು 10 ವರ್ಷದ ನಂತರ ನಾವು 2ನೇ ತರಬೇತಿ ಮಾಡಿದ್ವಿ. 2ನೇ ತರಬೇತಿನಲ್ಲಿ ಏನಾದರೂ ಡೆವಲಪ್ಮೆಂಟ್ ಆಗಿತ್ತ? 2ನೇ ತರಬೇತಿಯಲ್ಲಿ ಚೆನ್ನಾಗಿ ಇದು ಆಯ್ತು. ಮೊದಲನೇ ತರಬೇತಿಯಲ್ಲಿ ಆವಾಗ ಒಂದು ಸ್ವಲ್ಪ ಸ್ಯಾಕ್ ಬ್ರೂಡ್ ಅಂತೇಳಿ ಒಂದು ಕಾಯಿಲೆ ಇತ್ತು, ಆವಾಗ ತೈಸ್ಯಾಕ್ ಬ್ರೂಡ್ ಅಂತ. ಆವಾಗ ಸತ್ತೋಗ್ಬಿಡವು, ನಾವು ತಂದು ಕೂಡ ಹಾಕಿದ್ರು ದಿನ ದಿನಕ್ಕೆ ಕಡಿಮೆ ಆಯ್ತಾ ಹೋಗಿ ಹೋಗ್ಬಿಡವು. ಆ ನಂತರ ಈಗ ಇತ್ತೀಚೆಗೆ ಈಗ ಕಾಯಿಲೆ ಕಡಿಮೆ ಆಗಿದೆ, ಈಗ ಚೆನ್ನಾಗಿ ಡೆವಲಪ್ ಆಯ್ತವೆ ಜೇನು. ಇವಾಗ ಏನು ಆ ಥರದ್ದು ಕಾಯಿಲೆ ಇಲ್ಲ? ಆ ಥರ ಇಲ್ಲ, ಕಡಿಮೆ ಆಗಿದೆ. ಈ ತರಬೇತಿಗಿಂತ ಮೊದಲು ನೀವು ತಂದು ಸಾಕ್ತಾ ಇದ್ದೆ ಅಂತ ಹೇಳಿದ್ರಲ್ಲ, ಹೆಂಗ್ ಸಾಕ್ತಾ ಇದ್ರಿ ಪೆಟ್ಟಿಗೆ ಇವೆಲ್ಲ ಗೊತ್ತಿತ್ತ? ನೋಡಿದ್ನಲ್ಲ, ಅದನ್ನ ನೋಡಿರೋದನ್ನ ನೋಡ್ಕೊಂಡು ಅದೇ ತರ ಬಾಕ್ಸ್ ಗಳಿಗೆ ನಾವು ಮಡಿಕೆಗಳಿಗೆ ಕುಡಾಕೋದು ಇವೆಲ್ಲ ಮಾಡ್ತಾ ಇದ್ವು. ಆದ್ರೆ ಅವು ಓಡೋಗ್ಬಿಡವು, ಮಡಿಕೆನಲ್ಲಿ ಫ್ರೇಮ್ಗಳನ್ನ ಕಟ್ಟಕ್ ಆಯ್ತಾ ಇರ್ಲಿಲ್ವಲ್ಲ, ಓಡೋಗ್ಬಿಡವು. ಒಂದ್ಸರಿ ಟ್ರೈನಿಂಗ್ ಕೊಟ್ಮೇಲೆ ಒಂದ್ ಬಾಕ್ಸ್ ಕೊಟ್ರು ಅವರು, ಆ ಬಾಕ್ಸ್ ಅಲ್ಲಿ ನಾವು ನಿಯಮವಾಗಿ ಕರೆಕ್ಟ್ ಮಾಡಿದ್ಮೇಲೆ ಅದು ನಿಲ್ತಾ ಇದ್ವು ಜೇನು ಹುಳುಗಳು. ಮಡಿಕೆನಲ್ಲಿ ಯಾವ ತರ ಮಾಡ್ತಿದ್ದು ಹೇಳಿ ಅದೊಂಚೂರು. ಮಡಿಕೆನಲ್ಲಿ ಅದನ್ನ ಇರ್ಲೆಗಳಿರೋದಲ್ಲ, ಇರ್ಲೆಗಳನ್ನ ಅದಕ್ಕೆ ಕುಡ್ಸಕ್ ಆತಿರ್ಲಿಲ್ಲ, ಅದನ್ನ ಹುಳ ಮಾತ್ರ ತೆಗೆದು ಅದೊಳಗೆ ಹಾಕಿವು. ಆವಾಗ ಒಂದೊಂದು ಉಳಿಯವು, ಒಂದೊಂದು ಹೋಗ್ಬಿಡವು. ಆಗ ಉಳಿದಾಗ ಸ್ವಲ್ಪ ಒಂದ್ ಎರಡು ಬಿಟ್ಬಿಟ್ಟು ಉಳಿದುದನ್ನೆಲ್ಲ ನಾವು ತಗೊಳಿವು. ಉಳಿದು ಉಳಿದಿರೋದು ಹಂಗೆ ಒಂದ್ ಎರಡು ಬಿಟ್ಟಿದ್ರೆ ಇರ್ಲೆಗಳನ್ನ, ಉಳಿದಿದ್ದರಲ್ಲಿ ಜೇನುತುಪ್ಪ ತೆಗಿಯೋದು, ಉಳಿದಿದ್ದನ್ನ ಹಂಗೆ ಬಿಟ್ಬಿಡೋದು. ಹಂಗಾಗಿ ಜೇನು ಉಳಿಯವು, ಇಲ್ಲ ಅಂದ್ರೆ ಹೋಗ್ಬಿಡೋದು. ಮಡಿಕೆ ಏನು ದಬ್ಬಾಕ್ಬೇಕಾಗತ್ತ? ಹಂಗೆ ದಬ್ಬಾಕ್ಬಿಟ್ಟು ಒಂದ್ ಸ್ವಲ್ಪ ತೂತ ಇರ್ಬೇಕಾಯ್ತು. ಒಳಗಡೆ ತಗೊಂಡೋಗಿ ಕೂಡ ಹಾಕ್ಬಿಡೋದು, ಆ ತೂತಲ್ಲಿ ಓಡಾಡ್ಕೊಂಡಿರ್ತದೆ. ಸಣ್ಣ ತೂತ ಮಾಡ್ಬೇಕಿತ್ತ? ಸಣ್ಣ ತೂತ, ಹುಳ ಹೋಗಿ ಬರೋಷ್ಟು ದೊಡ್ಡ ತೂತ. ಉಳಿಯಂತ ಸಾಧ್ಯತೆ ಇರ್ತೈತ ಅದ್ರೊಳಗಡೆ ಇರೋದು? ಕೆಲವು ಸರಿ ಹೋಗ್ಬಿಡವು, ಇರ್ಬೇ ಪರ್ವೆ ಎತ್ತಿ ಹೋಗ್ಬಿಡೋದು. ಅವಾಗ್ಲೂ ಜೇನು ಬಿಚ್ತಾ ಇದ್ರ ಮಡಕೆಲಿ? ಮಾಡ್ತಾ ಇದ್ದು. ಮಡಕೆಲಿ ಬಿಚ್ಚೋದ್ ಕಷ್ಟ ಆಗ್ತಿರಲ್ವ, ಯಾಕೆಂದ್ರೆ ತೆಗಿಬೇಕಾಗಿತ್ತು. ಅಂದ್ರೆ ತೆಗಿಬೇಕಾಯ್ತು, ಅವು ಹುಳ ಕಚ್ಬಿಡವು, ಹಾಗೆಲ್ಲ ಕಷ್ಟ ಆಗಿದ್ದು. ಬಾಕ್ಸ್ ಒಳ್ಳೇದು. ಬಾಕ್ಸ್ ಯಾವಾಗ ಪ್ರಾರಂಭ ಮಾಡಿದ್ರಿ? ಅದೇ ಒಂದ್ಸರಿ ಟ್ರೈನಿಂಗ್ ಕೊಟ್ಟಾಗ ಒಂದ್ ಬಾಕ್ಸ್ ಕೊಟ್ರಲ್ಲ, ಫ್ರೀಯಾಗಿ ಇಲಾಖೆಯಿಂದಲೇ ಫ್ರೀಯಾಗಿ ಒಂದು ಬಾಕ್ಸ್ ಕೊಡೋರು. ನಾವು ಒತ್ತದಲ್ಲಿ ಇರೋಂತ ಜೇನನ್ನ ತಂದು ಅದಕ್ಕೆ ಶಿಫ್ಟ್ ಮಾಡಿ ಅದನ್ನ ನಾವು ಕಟ್ಟಿ ಸಾಕ್ತಾ ಇದ್ವಲ್ಲ, ಆವಾಗ ತುಪ್ಪ ಜಾಸ್ತಿ ಬರಕ್ ಶುರು ಆಯ್ತು. ತುಪ್ಪ ಜಾಸ್ತಿ ಬರ್ಲಿಕ್ಕೆ ಶುರು ಆಯ್ತು. ಆಮೇಲೆ ಎಷ್ಟು ಪೆಟ್ಟಿಗೆಗಳನ್ನ ವಿಸ್ತರಣೆ ಮಾಡಿದ್ರಿ? ಸಾಲ ತಗೋಬಿಟ್ಟು ಒಂದ್ ಹತ್ತು ಬಾಕ್ಸ್ ಅಲ್ಲಿ ಸಾಕಿದ್ದೆ, ಆಗ ಒಂದು 25 kg-30 kg ವರೆಗೂ ತೆಗಿಬೋ. ಇವಾಗಿನ್ನು ಜಾಸ್ತಿ ತೆಗಿಬಹುದು, ಇವಾಗ ಜಾಸ್ತಿ ಬರುತ್ತೆ. ಆವಾಗ ತಾಯಸಕ್ರ ಉಬ್ರೋಡ್ ರೋಗ ಇತ್ತಲ್ಲ, ಒಂದೊಂದು ಕೆಲವು ಕುಟುಂಬಗಳು ಕಡಿಮೆ ಆಗ್ಬಿಟ್ಟು ಹೋಗ್ಬಿಡವು. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಬರುತ್ತೆ. ಸಾಲ ಯಾರು ಕೊಟ್ಟಿದ್ರು ನಿಮಗೆ? ನಮಗೆ ಕೆನರಾ ಬ್ಯಾಂಕ್ ಶೆಟ್ಟಳ್ಳಿ ಅವರು ಕೊಟ್ಟಿದ್ರು. ಎಷ್ಟು ಕೊಟ್ಟಿದ್ರು? ಆವಾಗ 10,000 ಕೊಟ್ಟಿದ್ರು. 10,000 ಕೊಟ್ಟಿದ್ರು, 10,000 ಹತ್ತು ಪೆಟ್ಟಿಗೆ ತಗೊಂಡಿದ್ರೆ ಪೆಟ್ಟಿಗೆ ತಗೊಂಡ್ ಒಂದೊಂದು ಪೆಟ್ಟಿಗೆ 1,000 ರೂಪಾಯಿ ಆಗ ಹತ್ತು ಪೆಟ್ಟಿಗೆಗೂ ತಂದು ಕೂರಿಸ್ಕೊಂಡ್ರಿ ಹುಟ್ಟು. ಹೌದು ಅಲ್ವಾ? ಎಲ್ಲೆಲ್ಲಿ ತಗೊಂಬಂದ್ರಿ ಹುಟ್ಟುಗಳನ್ನ? ನಮ್ಮ ಸುತ್ತಮುತ್ತ ಇರೋವಲ್ಲ ಹುತ್ತುಗಳಲ್ಲಿರೋವು, ಮರದ ಪಟ್ರೆಯಲ್ಲಿರೋವು, ಅದನ್ನ ತಂದು ಅದಕ್ಕೆ ಸೇರಿಸಿ ಅದನ್ನ ಬೆಳೆಸ್ತಾ ಇದ್ವು. ಪೆಟ್ಟಿಗೆ ಹತ್ತು ಪೆಟ್ಟಿಗೆ ಇನ್ನೂ ಇಟ್ಕೊಂಡಿದ್ರ? ಅವನ್ನ ಇದಾವೆ, ಚೆನ್ನಾಗಿದಾವೆ, ಚೆನ್ನಾಗಿದಾವೆ. ಕೆಲವು ಹೋಗಿದಾವೆ, ಕೆಲವು ಗೆದ್ಲು ಬಂದು ಹೋಗ್ಬಿಡುತ್ತೆ. ಅವು ಒಳ್ಳೆ ಕೊಟ್ಟಿರಲ್ಲ ಅವರು, ಹಂಗಾಗಿ ಮಳೆಯಲ್ಲಿ ನೀರ್ ಬಿದ್ದು ಕುಮ್ಮಿಡದು ಹೋಗಿರ್ತವೆ. ಅವು ಮಾತ್ರ ಬಿಟ್ಟು ಇನ್ನು ಕೆಲವು ಚೆನ್ನಾಗಿವೆ, ತಗತ ಇರ್ತೀವಿ ಅಸ್ತ ಅಸ್ತಾಗಿ. ಈಗ ಎಷ್ಟು ಪೆಟ್ಟಿಗೆ ಮಾಡಿದಿರಿ? ಈಗ ಒಂದು 20 ಇದಾವೆ, ಈಗ ಒಂದು 10 ಚೆನ್ನಾಗಿದಾವೆ. ಕುಟುಂಬ 20 ಪೆಟ್ಟಿಗೆ ಎಲ್ಲೆಲ್ಲಿ ಇಟ್ಟಿದ್ರಿ? ನಮ್ಮ ತೋಟದೊಳಗೆ ಇಟ್ಟಿದೀವಿ. ನಿಮ್ಮ ತೋಟದಲ್ಲೇ ಇಟ್ಕೊಂಡಿದ್ರೆ ಎಲ್ಲದನ್ನು? ನಮ್ಮ ಸಂಬಂಧಿಕರ ತೋಟದಲ್ಲೂ ಇಟ್ಟಿದೀವಿ ಒಂದೆರಡು ಕಡೆ. ನಮ್ಮ ಅಕ್ಕನ ಮನೆಯಿಂದ ಮಲ್ಲಿಪಟ್ಟಣ ಇದೆ, ಅಲ್ಲೊಂದೆರಡು ಪೆಟ್ಟಿಗೆ ಇಟ್ಟಿದ್ದೀನಿ. ಇಲ್ಲಿ ಸುಲಗೋಡ ಅಂತ ಒಂದಿದೆ ನಮ್ಮ ಮಾವನ ಮನೆ, ಅಲ್ಲೊಂದೆರಡು ಪೆಟ್ಟಿಗೆ ಇಟ್ಟಿದ್ದೀನಿ. ಸುಮಾರು ಒಂದು 20 ಪೆಟ್ಟಿಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಮಾಡ್ತಾ ಇದೀವಿ ಅಲ್ವಾ? ಈಗ ಜೇನು ತಂದು ಕೂರಿಸಿದ್ಮೇಲೆ ಅದು ಹೋಗ್ದಂಗೆ ಮತ್ ಅಲ್ಲೇ ಇದ್ಕೊಂಡು ಚೆನ್ನಾಗಿ ಜೇನುತುಪ್ಪ ಉತ್ಪಾದನೆ ಮಾಡತರ ಹೆಂಗೆ ಸಾಕಾಣಿಕೆ ಮಾಡಬೇಕಾಗತ್ತೆ? ಸ್ಟಾರ್ಟಿಂಗ್ ಅಲ್ಲಿ ಒಂದು ವಾರ ಸಕ್ಕರೆ ಪಾಕ ಕೊಡಬೇಕು. ಸಕ್ಕರೆ ಪಾಕ ಕೊಟ್ರೆ ಅದು ಅಲ್ಲಿ ಉಳಿಯುತ್ತೆ, ಇಲ್ಲಾಂದ್ರೆ ಅದು ಹೋಗ್ಬಿಡುತ್ತೆ. ಹೋಗ್ಬಿಡುತ್ತೆ. ಅದಕ್ಕೆ ನಾವು ಮತ್ತೆ ಸ್ಟ್ಯಾಂಡ್ಗಳು ಇಟ್ಟಿರ್ಬೇಕು, ಸ್ಟ್ಯಾಂಡ್ ಅಲ್ಲಿ ನೀರ್ ಹಾಕ್ಬೇಕು. ನೀರ್ ಹಾಕಿದ್ರೆ ಇರ್ಬೇಗಿರ್ವೆ ಯಾವ್ದು ಹತ್ತದಂಗೆ ನೋಡ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಉಳಿಯುತ್ತೆ. ಅಥವಾ ಚೇಂಜ್ಗೆ ಇರುವೆ ಇಂಥ ಬಂದು ಅವಕ್ಕೆ ಹಾನಿ ಮಾಡಬಾರ್ದು, ಹಾಗ ಮಾಡಿದ್ರೆ ಉಳಿಯುತ್ತೆ ಜೇನು. ಹಂಗಾಯ್ತು, ತುಪ್ಪ ಇಡ್ತಾರೆ. ಈಗ ಸಕ್ಕರೆ ಪಾನಕ ಮಾಡಿ ಕೊಡಬೇಕು ಅಂತ ಹೇಳಿದ್ರಲ್ಲ, ಹೇಗೆ ಮಾಡೋದು ಅದನ್ನ? ಅದನ್ನ ಒಂದ್ ಲೋಟ ನೀರಿಗೆ ಒಂದ್ ಲೋಟ ಸಕ್ಕರೆ ಹಾಕ್ತಿವಿ, ಹಾಕಿ ಒಂದ್ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ತಿವಿ. ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಕಾಯಿಸ್ತೀವಿ. ಕಾಯಿಸ್ಬಿಟ್ಟು ಅದು ಆರಿದ್ಮೇಲೆ ಬಾಕ್ಸ್ ಗಳಲ್ಲಿ ಇಡೋದು. ಇಟ್ಬಿಟ್ಟು ಒಂದು ಯಾವ್ದಾದ್ರು ಪಾತ್ರೆಲಿ ಇಟ್ಬಿಟ್ಟು ಅದ್ರ ಮೇಲೆ ಈ ಕದಬೆ ತೆಂಗಿನ ಜುಟ್ ಇರುತ್ತಲ್ಲ ಅದನ್ನ ಹಾಕ್ಬೇಕು, ಇಲ್ಲಾಂದ್ರೆ ಅದು ಮುಗುಳಿ ಹುಳುಗಳು ಅದ್ರೊಳಗೆ ಬಿದ್ದು ಸತ್ತೋಗ್ಬಿಡುತ್ತೆ. ಆ ತರ ಬೀಳ್ದಂಗೆ ಆ ಕದಬೆ ಹಾಕಿದ್ರೆ ಅವು ಹೀರ್ಕೊಂಡು ಅಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರುತ್ತೆ. ಆ ನಂತರ ಅದು ಡೆವಲಪ್ ಆದಂಗೆ ಅದು ಹೊರಗಡೆ ಹೋಗಿ ಒಂದ್ 10 ದಿವಸ ಆದ್ಮೇಲೆ ಕರೆಕ್ಟಾಗಿ ಇದು ಸೆಟ್ ಆಗ್ಬಿಡುತ್ತೆ. ಆ ನಂತರ ಹೋಗಲ್ಲ. ಆಹಾರ ಇಲ್ಲೇ ಸಿಗುತ್ತೆ ಅನ್ನೋ ಒಂದು ಭಾವನೆ ಅದಕ್ಕೆ ಬಂದ್ಬಿಡುತ್ತೆ, ಹಂಗಾಗಿ ಅಲ್ಲೇ ಸೆಟ್ ಆಗುತ್ತೆ. ನಿಂಬೆ ಹುಳಿ ಹಾಕ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಹಾಕೋದು ಅದನ್ನ? ಚೆನ್ನಾಗಿ ಜೀರ್ಣ ಆಗಿರುತ್ತೆ, ಜೀರ್ಣ ಶಕ್ತಿ ಆಗಲಿ ಅಂತ. ಈಗ ಪಾನಕವನ್ನ ಬಟ್ಟಲಲ್ಲಿ ಇಡ್ತೀರಲ್ವ ಸಾಮಾನ್ಯವಾಗಿ? ಹೌದು. ಪೆಟ್ಟಿಗೆಯಿಂದ ಎಷ್ಟು ದೂರದಲ್ಲಿ ಇಡ್ತೀರ ಅದನ್ನ? ಇಲ್ಲ, ಬಾಕ್ಸಿನ ಮೇಲಿನ ಮುಚ್ಚಳ ಇರುತ್ತಲ್ಲ, ಮುಚ್ಚಳ ತೆಗೆದು ಒಳ ಮುಚ್ಚಳ ಅಂತ ಇರುತ್ತೆ, ಅದ್ರ ಪಕ್ಕದಲ್ಲಿ ಇಡ್ತೀವಿ ಚಿಕ್ಕದೊಂದು ಬಾಕ್ಸ್. ಪೆಟ್ಟಿಗೆ ಒಳಗಡೆ ಇಡಂತದ್ದು ಅದನ್ನ? ಹೊರಗಡೆ ಇಡಂಗಿಲ್ಲ, ಹೊರಗಡೆ ಇಟ್ಟರೆ ಮತ್ತೆ ಇರುವೆ ಬರುತ್ತೆ, ಮತ್ತೆ ಯಾವ್ದಾದ್ರು ಎಜ್ಜೆನ್ಗಳು ಅವೆಲ್ಲ ಬಂದು ಇದ್ರೊಳಗೆ ಬಾಕ್ಸ್ ಇರೋಳಗೂ ಯುದ್ಧ ಮಾಡ್ತಾನೆ, ತೆಗೆದ ಬಿಡ್ತವೆ, ಕುಸ್ತಿ ಮಾಡ್ತಾವೆ. ಆ ಬೇರೆ ಬಾಕ್ಸ್ ನೀವು ಬಂದು ಇದಕ್ಕೆ ಅಟ್ಯಾಕ್ ಮಾಡ್ತವೆ, ಹಂಗಾಗಿ ಒಳಗಡೆ ಬಾಕ್ಸ್ ಅಲ್ಲೇ ಇಡಬೇಕು. ಅಲ್ಲಿ ಒಳಗಡೆ ಬಾಕ್ಸ್ ಅಲ್ಲಿ ಒಂದು ಬಟ್ಲ್ ಇಡುವಷ್ಟು ಜಾಗ ಇರುತ್ತೆ? ಜಾಗ ಇರುತ್ತೆ, ಆದ್ರೆ ಒಂದು ಹೈಟ್ ಇರಬಾರ್ದು, ಒಂದ್ ಸ್ವಲ್ಪ ಚಿಕ್ಕದಿರ್ಬೇಕು, ಒಂದು ದೊಡ್ಡ ತಟ್ಟೆ ತರ ಬೌಲ್ ತರ ಇದ್ರೆ ಅನುಕೂಲ ಆಗುತ್ತೆ. ಈ ಮೇಲ್ಗಡೆ ಜೇನ್ ಕಟ್ತಾವಲ್ಲ, ಅಂದ್ರೆ ಜೇನ್ ತುಪ್ಪ ಇರುತ್ತಲ್ಲ, ಸೂಪರ್ ಅಲ್ಲಿ ಇಡ್ತಾರ ಹೆಂಗೆ? ಸೂಪರ್ನು ಒಂದ ಮೇಲ್ಕ್ ಇಡಬಹುದು, ಸೂಪರ್ ಇಟ್ಬಿಟ್ಟು ಅದ್ರ ಮೇಲೆ ಬಾಕ್ಸ್ ಇಡಬಹುದು ಅತಿ ದೊಡ್ಡದು ಇಡೋದಾದ್ರೆ, ಇಲ್ಲಾಂದ್ರೆ ನಾವು ಚಿಕ್ಕದಿಟ್ಟರು ಮೇಲೆ ಒಳಮುಚ್ಚಳಕ್ಕೆ ಇಡಬಹುದು. ಈಗ ಒಂದು ದಿವಸಕ್ಕೆ ಅಥವಾ ಒಂದು ಸಾರಿಗೆ ಎಷ್ಟು ಎಂ ಎಲ್ ಪಾನಕ ಕೊಡ್ಬೇಕು? ಒಂದ್ ದಿವಸಕ್ಕೆ ಒಂದು 100-150 ಗ್ರಾಮ್ ಕೊಟ್ರೆ ಸಾಕು. ಒಂದೇ ಸಾರಿನ? ಒಂದ್ ದಿವಸಕ್ಕೆ ಒಂದ್ ಸಾರಿ, ಒಂದ್ ವಾರ ಕೊಟ್ರೆ ಸಾಕು, ಆ ನಂತರ ಏನ್ ಬೇಕಿಲ್ಲ. ಪ್ರತಿ ದಿವಸ ಕೊಡ್ಬೇಕಾ? ಎರಡ್ ದಿವಸಕ್ಕೆ ಒಂದ್ಸರಿ ಕೊಟ್ರು ಆಗುತ್ತೆ. ಎರಡ್ ದಿವಸಕ್ಕೆ ಒಂದ್ಸರಿ ಕೊಟ್ರು ಆಗುತ್ತೆ. ಈಗ ಏನ್ ನೀವು ಪಾನಕ ಹಾಕಿಟ್ಟಿರ್ತಾರ ಅಷ್ಟನ್ನು ಅವು ತಿಂದಿರ್ತಾವ? ಒಂದೊಂದ್ಸರಿ ತಿಂದಿರ್ತವೆ, ಒಂದೊಂದ್ಸರಿ ತಿಂದಿರಲ್ಲ ಕೆಲವು. ಕೆಲವು ಗೊತ್ತಿರಾಗಲ್ಲ, ಅದಕ್ಕೆ ನಾವು ಅದ ಮೇಲೆಲ್ಲ ಒಂದ್ ಸ್ವಲ್ಪ ಚೆಲ್ಲಾಡ್ಬೇಕು ಆ ಫ್ರೇಮ್ಗಳ ಮೇಲೆ, ಆವಾಗ ಅದು ಕುಡ್ಕೊಂಡ್ಬಂದು ಟೇಸ್ಟ್ ನೋಡಿ ಮೇಲಕ್ ಬಂದು ಇದ್ ಮಾಡ್ಕೋತವೆ. ಕೆಲವು ಗೊತ್ತಾಗ ಅದಿಲ್ಲ ಮಾಡಿರ್ಬೇ ಕೆಳಗಡೆಲ್ಲೇ ಇರ್ತವೆ, ಹಂಗಾಗಿ ಅವ್ ಮೇಲೆ ಬರಲ್ಲ. ಅದನ್ನ ನಾವು ಅವಕ್ಕೆ ಗೊತ್ತಾಗಂಗೆ ಕನೆಕ್ಷನ್ ಮಾಡ್ಬೇಕು. ನೀವು ಹುಟ್ಟು ಬದಲಾವಣೆ ಮಾಡೋದು ಮತ್ತೆ ವಿಭಜನೆ ಮಾಡೋದು ಈ ತರದ್ದೆಲ್ಲ ಮಾಡ್ತೀರಾ? ಹೇಗೆ ಮಾಡೋದು ಅದನ್ನ? ಅದನ್ನ ನಾವು ಪೂರ್ತಿ ಡೆವಲಪ್ ಆದ್ಮೇಲೆ 8 ಫ್ರೇಮ್ ಫುಲ್ ಆದ್ಮೇಲೆ ಅದನ್ನ ನಾವು ಅರ್ಧ ತೆಗೆದ್ಬಿಟ್ಟು, ಅರ್ಧ ಅಂದ್ರೆ ಒಂದ್ 2 ಫ್ರೇಮ್ ಅನ್ನ ಇನ್ನೊಂದ್ ಬಾಕ್ಸಿಗೆ ಇಟ್ಟು ಅದು ಗಂಡುಳ ಡೆವಲಪ್ ಆಗಿದ್ದಾಗ ಮಾತ್ರ ಮಾಡ್ಬೇಕು ಅದನ್ನ. ಗಂಡುಳ ಇಲ್ಲ ಇದ್ದಾಗ ನಾವು ಡೆವಲಪ್ ಮಾಡಕ್ ಹೋದ್ರೆ ಆಗಲ್ಲ. ಅದು ಗಂಡುಳ ಯಾವಾಗ ಡೆವಲಪ್ ಆಗಿರುತ್ತೆ ಆಗ ನೋಡಿ 2 ಮಾಡಿದ್ರೆ ಅದು ರಾಣಿನೇ ಬೆಳೆಸುತ್ತೆ, ಇಲ್ಲಾಂದ್ರೆ ಅದು ಬೆಳೆಸಲ್ಲ. ಗಂಡು ಹುಳಗಳು ಡೆವಲಪ್ ಆಗಿದಾವೋ ಇಲ್ಲೋ ಅಂತೇಳಿ ಹೆಂಗೆ ಗೊತ್ತಮಾಡೋದು? ಇರಿನಲ್ಲಿ ಹುಳುಗಳು ಎತ್ತರಾಗಿ ಉಬ್ಬಾಗಿ ಕಟ್ಟಿರುತ್ತೆ, ಅದು ಕೆಲಸಗಾರ ಹುಳುಗಳಾದ್ರೆ ಫ್ಲಾಟ್ ಆಗಿ ಒಂದೇ ಸಮ ಇರುತ್ತೆ, ಇವಾದ್ರೂ ಒಂದ್ ಸ್ವಲ್ಪ ಉಬ್ಬಾಗಿರುತ್ತೆ. ಮತ್ತೆ ಗಂಡುಳುಗಳು ಮೊದ್ಲೇ ಬಂದಿದ್ದವು ದಪ್ಪ ಆಗಿರ್ತವೆ, ಕಪ್ಪಾಗಿರ್ತವೆ, ಕಾಣಿಸುತ್ತೆ, ಗೊತ್ತಾಗುತ್ತೆ. ಈ ಕೆಲಸಗಾರ ಹುಳುಗಳಿಗೂ ಅದಕ್ಕೂ ಒಂದ್ ಸ್ವಲ್ಪ ದೊಡ್ಡದಾಗಿರುತ್ತೆ ಗಂಡುಳ, ಹಂಗಾಗಿ ಗೊತ್ತಾಗ್ಬಿಡುತ್ತೆ. ಒಂದು ವರ್ಷದಲ್ಲಿ ಒಂದು ಪೆಟ್ಟಿಗೆಯಿಂದ ಎಷ್ಟು ಜೇನಿನ ಉತ್ಪಾದನೆಯನ್ನ ಮಾಡ್ತಾ ಇದ್ರಿ? ತುಪ್ಪನ ನಾವು ಒಂದು 4 ಕೆಜಿ ಬರೋ ಬರ್ತವೆ, 6 ಕೆಜಿ ಬರೋ ಬರ್ತವೆ, ಕೆಲವರಲ್ಲಿ 1 ಕೆಜಿ ಬರುತ್ತೆ. ಡೆವಲಪ್ ಆದಂಗೆ ಕೆಲವು ಆಹಾರ ಸಿಗುವ ಟೈಮಲ್ಲಿ ಬೇಗ ಡೆವಲಪ್ ಆಗಿದ್ದವು ಜಾಸ್ತಿ ತುಪ್ಪ ಕೊಡ್ತಾವೆ, ಆ ಟೈಮಲ್ಲಿ ಇನ್ನೂ ಡೆವಲಪ್ ಆಗ್ತಾ ಇದ್ದವು ಒಂದ್ ಸ್ವಲ್ಪ ಕಡಿಮೆ ಕೊಡ್ತಾವೆ. ಜೇನುತುಪ್ಪ ಬಂದಿದೆ ಇದನ್ನ ನಾವು ಕೊಯ್ಲು ಮಾಡ್ಕೋಬಹುದು ಅಂತೇಳಿ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಅದ್ರ ಮೇಲೆ ಇದ್ ಮಾಡಿರ್ತವೆ, ಏನು ಸೀಲ್ ಮಾಡಿರ್ತವೆ, ಆ ಸೀಲ್ ಮಾಡಿದನ್ನ ನೋಡಿ ನಾವು ಅದನ್ನ ತೆಗಿಬೇಕು. ಸೀಲ್ ಫುಲ್ ಎಲ್ಲ 8 ಫ್ರೇಮ್ ಅಲ್ವೇ ಸೀಲ್ ಆಗಿದ್ರೆ ಅದನ್ನ ತೆಗೆದು ನಾವು ಕಲೆಕ್ಟ್ ಮಾಡ್ಕೋಬೇಕು, ಮಿಷನ್ ಇಟ್ಕೋಬೇಕು. ಮಿಷನ್ಗೆ ಹಾಕಿಬಿಟ್ಟು ಮೇಲಿನ ಇದನ್ನೆಲ್ಲ ಮೇಣ ಎಲ್ಲಾನು ಎರೆದು ಮಿಷನ್ಗೆ ಹಾಕಿ ತಿರುಗಿಸಿದ್ರೆ ತುಪ್ಪ ಮಾತ್ರ ಈಚೆ ಬರುತ್ತೆ. ಮತ್ತೆ ಅದನ್ನ ಇಟ್ಟಿದ್ರೆ 10 ದಿವಸ 12 ದಿವಸಕ್ಕೆ ಮತ್ತೆ ಕಲೆಕ್ಟ್ ಮಾಡುತ್ತೆ. ಎಷ್ಟು ತಿಂಗಳಿಗೆ ಒಂದ್ಸರಿ ತುಪ್ಪ ತೆಗಿತೀರಿ? ಅಂದ್ರೆ ನಮ್ಗೆ ವರ್ಷದಲ್ಲಿ 2 ಸರಿ ತೆಗಿಬಹುದು. ಅಷ್ಟೇ, ವರ್ಷದಲ್ಲಿ 2 ಸರಿ ಅಂದ್ರೆ ನಮ್ಗೆ ಈಗ ಮೇ ಟೈಮಲ್ಲಿ ಒಂದ್ಸರಿ ಬರುತ್ತೆ, ಆಮೇಲೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದ್ಸರಿ ಬರುತ್ತೆ ನಮ್ಗೆ. ಒಂದೊಂದು ಏರಿಯಾದಲ್ಲಿ ಒಂದೊಂದ್ ತರ ಆಗುತ್ತೆ, ನಮ್ಮಲ್ಲಿ ಆ ತರ ಬರುತ್ತೆ. ಒಂದು ಪೆಟ್ಟಿಗೆಯಲ್ಲಿ ಸಾಮಾನ್ಯವಾಗಿ ಎಷ್ಟು ಸಿಗುತ್ತೆ ನಿಮಗೆ? ಒಂದ್ಸರಿ ತೆಗೆದ್ರೆ 2 ಕೆಜಿ ಸಿಗುತ್ತೆ, 1.5 ಕೆಜಿ ಒಂದೊಂದರಲ್ಲಿ ಬರುತ್ತೆ, ಒಂದೊಂದರಲ್ಲಿ 2 ಕೆಜಿ ಬರುತ್ತೆ. ಜಾಸ್ತಿ ಅಂದ್ರೆ 2 ಕೆಜಿ ಅಷ್ಟೇ? ಜಾಸ್ತಿ ಅಂದ್ರೆ 2 ಕೆಜಿ ಅಷ್ಟೇ. ಹೇಗೆ ಮಾರಾಟವನ್ನು ಮಾಡ್ತೀರಾ ಧರ್ಮಪ್ಪ ಅವರು? ಅದನ್ನ ಒಂದೊಂದು 1,000 ರೂಪಾಯಿ ಕೆಜಿ ಕೊಡ್ತೀವಿ. ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಸಾಕಿದೀವಿ ಅಂತ ಗೊತ್ತಿರುತ್ತಲ್ಲ ಸಂಬಂಧಿಕರು ಅಕ್ಕಪಕ್ಕದವ್ರು ಗೊತ್ತಿರುತ್ತಲ್ಲ ಅವರೇ ತಗೋತಾರೆ. ಈಗ ಹೊರಗಡೆ ಎಲ್ಲ ಪೆಟ್ಟಿಗೆಗಳನ್ನ ಇಟ್ಟಿದಿರಲ್ಲ ನಿಮ್ಮ ಅಕ್ಕವರು ಅಲ್ಲಿ ಇಲ್ಲಿ ಎಲ್ಲ ಇಟ್ಟಿದಿರಲ್ಲ, ಅದನ್ನೆಲ್ಲ ಹೆಂಗ ನಿರ್ವಹಣೆ ಮಾಡ್ತೀರಿ? ಅದನ್ನ ನಮಗೆ ಗೊತ್ತಿರುತ್ತೆ, ಇಂಥ ದಿವಸಕ್ಕೆ ಈಗ ತುಪ್ಪ ಈ ಟೈಮಿಗೆ ಬರುತ್ತೆ ಅನ್ನೋದು ಗೊತ್ತಿರುತ್ತೆ, ಹಾಗೋಗಿ ನೋಡ್ಬಿಟ್ಟು ಅಲ್ಲಿ ನೋಡ್ಕೆ ಬಂದಿರ್ತೀವಿ, ಅವನ್ನ ಹಿಂಗ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಬಂದಿರ್ತೀವಿ ಅವ್ರಿಗೆ, ಅಷ್ಟನ್ನ ಮಾಡಿದ್ರೆ ಸಾಕು ಅವರು ಮಾಡ್ತಾರ. ಅಷ್ಟನ್ನ ಹೇಳಿದ್ರೆ ಏನ್ ಹೆದರೋದಿಲ್ಲ? ಹೆದರಲ್ಲ. ನೀವೇನೆ ಯಾವಾಗ್ಲೂ ಜೇನುಹುಳದಲ್ಲಿ ಚುಚ್ಚಿಸ್ಕೊಂಡಿಲ್ವಾ? ಚುಚ್ಚವೆ ಚುಚ್ಚವೆ, ನಾವು ತುಪ್ಪ ತೆಗಿಬೇಕಾದ್ರೆ ಒಂದು ಎರಡಾರು ಚುಚ್ಚೆ ಬಿಡ್ತೇವೆ. ಎಷ್ಟೇ ನಿಧಾನ ಕ್ಲೀನ್ ಆಗಿ ಕೆಲಸ ಮಾಡಿದ್ರೂ ಅವು ಒಂದೊಂದ್ಸರಿ ಬೆರಳಿಗಾರ ಕಚ್ಚಿಬಿಡ್ತವೆ. ಹೆಂಗ್ ಸಹಿಸ್ಕತ್ರ ಅದನ್ನೆಲ್ಲ? ಏನಾಗಲ್ಲ, ಒಂದ್ಸರಿ ಎರಡ್ ಸರಿ ಅಭ್ಯಾಸ ಆದ್ರೆ ಏನಾಗಲ್ಲ. ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಉರಿಯುತ್ತೆ, ಅದು ಎದ್ರಕ್ ಹೋಗ್ಬಾರ್ದು, ಉರಿಗೆ ಹೆದರ್ಲಿಕ್ಕೆ ಹೋಗ್ಬಾರ್ದು. ಈಗ ಒಂದು ಚುಚ್ಚಿದ್ರೆ ಮತ್ತೆ ಬೇರೆವೆಲ್ಲ ಬಂದು ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ತಾರೆ, ಅದು ಮಾಡ್ದಂಗೆ ಹೆಂಗ್ ಮಾಡ್ತೀರಿ? ಅದು ತಕ್ಷಣ ಅದನ್ನ ತೆಗೆದ್ಬಿಟ್ಟು ಯಾವ್ದಾರ ಪಕ್ಕದಲ್ಲಿ ಯಾವ್ದಾರ ಗಿಡದ ಸೊಪ್ಪುಗಳಿರುತ್ತಲ್ಲ ಅದನ್ನ ಸ್ವಲ್ಪ ಸರಿಕೊಬಿಟ್ರೆ ಅದು ಕಡಿಮೆ ಆಗುತ್ತೆ, ಆ ಸ್ಮೆಲ್ಗೆ ಈ ಸ್ಮೆಲ್ಗೂ ಚೇಂಜ್ ಆಗ್ಬಿಡುತ್ತೆ. ಅದನ್ನ ಗಿಡದ ಸೊಪ್ಪನ್ನ ಸರಗಬೇಕು, ಹಂಗ್ ಮಾಡಿದ್ರೆ ಅದು ಅಟ್ಯಾಕ್ ಮಾಡೋದು ಕಡಿಮೆ ಆಗುತ್ತೆ. ನೀವು ತಕ್ಷಣ ಆತರ ಮಾಡ್ಕೊಳ್ತೀರಿ? ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂದ್ರೆ ಎಲ್ಲ ಬಂದು ಕಡಿಯುತ್ತೆ, ಅಟ್ಯಾಕ್ ಮಾಡಕ್ ಶುರು ಮಾಡೇ ಬಿಡ್ತವೆ. ತಕ್ಷಣ ಆತರ ಮಾಡ್ಲೇಬೇಕು, ಮುಖಪರ್ದೆ ಹಾಕಿಂದಿರ್ಬೇಕು, ಕೈಗೆ ಆಂಗ್ಲವ್ಸ್ ಹಾಕಬೇಕು. ಹಂಗ್ ಮಾಡಿದ್ರೆ ಹೆಚ್ಚಿಗೆ ಇದಾಗಲ್ಲ, ಅಟ್ಯಾಕ್ ಆಗಲ್ಲ. ಇಲ್ಲಾಂದ್ರೆ ಒಂದು ನಾವು ಡೆವಲಪ್ ಮಾಡಿರ್ತೀವಿ, ರಾಣಿ ಡೆವಲಪ್ ಆಗೋ ಟೈಮ್ ಅಲ್ಲಿ ಜಾಸ್ತಿ ಅಟ್ಯಾಕ್ ಮಾಡ್ತವೆ, ಉಳಿದ ಟೈಮ್ ಅಲ್ಲಿ ಅದಷ್ಟು ಅಟ್ಯಾಕ್ ಮಾಡಲ್ಲ. ತುಪ್ಪದ ಸೀಸನ್ ಅಲ್ಲೂ ಅಷ್ಟು ಬಂದಿರಲ್ಲ, ಅದೇ ಸೆಪ್ಟೆಂಬರ್ ಅಕ್ಟೋಬರ್ ಇರುತ್ತಲ್ಲ ಆವಾಗ ರಾಣಿ ಬೆಳಸೋ ಟೈಮ್ ಇರುತ್ತೆ, ಆ ಟೈಮ್ ಅಲ್ಲಿ ಜಾಸ್ತಿ ಅಟ್ಯಾಕ್ ಮಾಡುತ್ತೆ. ಹಂಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಮಾಡ್ಬೇಕು, ಕೆಲಸ ಮಾಡ್ಬೇಕು. ಈಗ ಮುಖಪರ್ದೆ ಗ್ಲೌಸ್ ಇವೆಲ್ಲ ತಗೊಂಡಿದ್ರ ನೀವು? ತಗೊಂಡಿದ್ದೀವಿ. ಬಿಚ್ಚ ಅಂತ ಸಂದರ್ಭದಲ್ಲಿ ಅದನ್ನ ಹಾಕೊಂಡೆ ಬಿಚ್ಚತೀರಿ? ಬಿಚ್ತೀವಿ ಅಲ್ವಾ. ಹಂಗೆ ಜಾಗೃತೆಯಿಂದ ಮಾಡ್ಕೊಂಡು ಹೋಗುವಂತದ್ದು ಸೂಕ್ತ ಅಂತೀರಿ. ಈಗ ಜೇನು ಸಾಕಾಣಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನಿಮ್ಮ ತೋಟದಲ್ಲಿ ಏನು ಬದಲಾವಣೆಗಳಾಗಿದಾವೆ, ಏನು ಅನುಕೂಲ ಆಗಿದೆ? ಯಾಕೆ ಅಂತ ಹೇಳಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಅನ್ನೋ ಅಂತ ಮಾತುಗಳನ್ನ ಹೇಳ್ತಾ ಇರ್ತಾರೆ, ನಿಮ್ಗೆ ಅದು ಹೇಗೆ ಅನುಭವಕ್ಕೆ ಬಂದಿದೆ? ಅದು ಕಾಳು ಚೆನ್ನಾಗಿ ಕಟ್ಟುತ್ತೆ ಫಸಲುಗಳಲ್ಲಿ, ಎಲ್ಲಾ ಬೆಳೆಗಳಲ್ಲೂ ಈಗ 90% ಜೇನು ನೊಣಗಳಿಂದಲೇ ಪರಾಗಸ್ಪರ್ಶ ಆಗೋದು, ಇನ್ನೊಂದು 20% ಈ ಗಾಳಿಯಿಂದಲೇ ಮತ್ತೆ ಈ ಕೀಟಗಳು ಬೇರೆವು ಅವು ಮಾಡ್ತವೆ. ಹಂಗಾಗಿ ಇಳುವರಿ ಚೆನ್ನಾಗಿ ಬರುತ್ತೆ, ಕಾಳು ಸದೃಢವಾಗಿ ಚೆನ್ನಾಗಿ ಬರುತ್ತೆ. ನಿಮ್ಮ ತೋಟದ ಯಾವ ಬೆಳೆಯಲ್ಲಿ ಇಳುವರಿ ಹೆಚ್ಚಳ ಆಗಿದೆ? ಏಲಕ್ಕಿ, ಕಾಫಿ ಇವರಲ್ಲೆಲ್ಲ ಇಳುವರಿ ಜಾಸ್ತಿ ಬರುತ್ತೆ, ತೆಂಗುಲು ಆಗುತ್ತೆ. ಏಲಕ್ಕಿ ಎಷ್ಟು ಗಿಡ ಹಾಕಿದ್ರಿ? ಏಲಕ್ಕಿ ಒಂದು 100 ಗಿಡ ಇದೆ. ಯಾವ ತಳಿ ಹಾಕೊಂಡಿದ್ದೀರಿ? ನೆಲ್ಯಾಣಿ ಗ್ರೀನ್ ಗೋಲ್ಡ್. ಎಷ್ಟು ಇಳುವರಿ ಬರ್ತಾ ಇದೆ? ಅದು ಒಂದೊಂದು ಗಿಡದಲ್ಲಿ ಒಂದೊಂದು ಕೆಜಿ ಬರುತ್ತೆ. ಜೇನು ಹುಳುಗಳಿಂದಲೂ ಕೂಡ ನಿಮಗೆ ಇಳುವರಿ ಜಾಸ್ತಿ ಆಗಿದೆ ಅಲ್ವಾ? ಬೇರೆ ಯಾರಾದ್ರೂ ನಮಗೆ ಜೇನು ಸಾಕ ಅಂತ ಒಂದು ಆಸಕ್ತಿ ಇದೆ, ಮಾಡಿಕೊಡಿ, ಪೆಟ್ಟಿಗೆ ತಂದು ಇಟ್ಕೊಡಿ ಅಂತ ಹೇಳಿದ್ರೆ ಅದನ್ನ ಮಾಡ್ಕೊಡ್ತೀರಾ? ಕೊಡ್ತೀವಿ, ಎಲ್ಲರಿಗೂ ಕೇಳಿದವ್ರಿಗೆ ಕೊಟ್ಟಿದ್ದೀನಿ, ಬಾಕ್ಸ್ಗಳನ್ನ ಕೊಟ್ಟಿದ್ದೀನಿ, ಕುಟುಂಬಗಳು ಕೇಳಿರ್ತಾರೆ, ಕುಟುಂಬನೂ ಕೊಟ್ಟಿದ್ದೀನಿ. ಈಗ ಬಾಕ್ಸ್ ಮತ್ತೆ ಕುಟುಂಬಕ್ಕಿಂತಲೂ ಅದನ್ನ ನಿರ್ವಹಣೆ ಮಾಡೋ ಅಂತದ್ದು ದೊಡ್ಡ ಸವಾಲು, ಅವ್ರಿಗೆ ಹೆದರಿಕೆ ಆಗುತ್ತೆ ಮತ್ತೆ ಸ್ವಲ್ಪ ಭಯದಿಂದಾಗಿ ನಿರ್ವಹಣೆ ಮಾಡ್ದನೆ ಇರೋ ಅಂತ ಅಂದ್ರೆ ಅದು ಯಾರಿಗೂ ಏನು ಹೆಚ್ಚಿಗೆ ತೊಂದರೆ ಆಗಲ್ಲ. ಅಂದ್ರೆ ಹಂಗೆ ಕೆಲವರು ಗೊತ್ತಿಲ್ದಲೆ ಮಾಡಕ್ ಹೋತಾರೆ, ಮುಖಪರ್ದೆ ಹಾಕ್ದಲೆ ಮಾಡಕ್ ಹೋದಾಗ ಸ್ವಲ್ಪ ಅದು ಚುಚ್ಚುತ್ತೆ, ಚುಚ್ಚಿದಾಗ ಅವ್ರಿಗೆ ನೋವಾದಂಗ ಆಗುತ್ತೆ, ಹಂಗಾಗಿ ಎದ್ರಿ ಕೈ ಬಿಟ್ಬಿಡ್ತಾರೆ. ಎದ್ರಕ್ ಹೋಗ್ಬಾರ್ದು, ಮಾಡ್ಬೇಕು, ಮಾಡಿದ್ರೆ ಏನಾಗಲ್ಲ. ಮುಖಪರ್ದೆ ಯೂಸ್ ಮಾಡಿದ್ರೆ ಜಾಸ್ತಿ ಇರಲ್ಲ, 300-400 ರೂಪಾಯಿ ಇರುತ್ತೆ, ಅದನ್ನ ಒಂದ್ಸರಿ ತೆಗ್ದಿಟ್ಕೊಂಡ್ರೆ ಯಾವಾಗ್ಲೂ ಇರುತ್ತೆ, ಅದೇನು ಹಾಳಾಗಂತದಲ್ಲ. ಅದನ್ನ ಹಾಕೊಂಡು ಮಾಡಿದ್ರೆ ಮಾಡಬಹುದು, ಹೆದ್ರ ಅಂತ ಅವಶ್ಯಕತೆ ಇರಲ್ಲ. ಈಗ ಯಾರಾದ್ರೂ ಇಟ್ಕೊಟ್ಟು ಸ್ವಲ್ಪ ದಿವಸ ನಿರ್ವಹಣೆ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರ? ಮಾಡ್ಕೊಡ್ತೀವಿ. ಅವ್ರಿಗೆ ಆತರ ಸೇವೆ ಯಾರಿಗಾರು ಕೊಟ್ಟಿದೀರ? ಮಾಡಿದೀವಿ, ಸ್ನೇಹಿತರುಗಳು ಕರೀತಾರೆ ಹೋಗಿ ಮಾಡ್ಕೊಡ್ತೀವಿ ಅಷ್ಟೇ. ಈಗ ನೀವು ಜೇನು ಸಾಕಾಣಿಕೆ ಮಾಡ್ತಾ ಇರೋದನ್ನ ನೋಡಿ ಬೇರೆ ಯಾರಾದ್ರೂ ಅದನ್ನ ಅಳವಡಿಸ್ಕೊಂಡಿದಾರ ಹೆಂಗೆ? ಕೆಲವ್ರು ಮಾಡಿದ್ದಾರೆ. ಎಷ್ಟು ಜನ ಮಾಡಿರ್ಬೋದು? ನಮ್ಮೂರಲ್ಲೇ ಒಂದು 2 ಜನ ಮಾಡಿದ್ರು, ಇನ್ನ ಇಲ್ಲಿ ಅಕ್ಕಪಕ್ಕದವರೆಲ್ಲ ಮಾಡವ್ರೆ. ಒಟ್ಟಾರೆ ಈ ತರಬೇತಿ ಪಡೆದುಕೊಂಡು ನೀವು ಜೇನು ಸಾಕಾಣಿಕೆ ಮಾಡ್ತಾ ಇರೋ ಅಂತದ್ದು ಎಷ್ಟು ಅನುಕೂಲ ಆಗ್ತಾ ಇದೆ ನಿಮ್ಗೆ? ತರಬೇತಿ ಮಾಡ್ದಲ್ಲ ಮಾಡಕ್ ಹೋದ್ರೆ ಬರಲ್ಲ, ಗೊತ್ತಿರಲ್ಲ, ಹಂಗಾಗಿ ತರಬೇತಿ ಪಡ್ಕೊಂಡ್ ಮಾಡೋದೇ ಒಳ್ಳೇದು. ತರಬೇತಿ ಪಡೆದ್ರೆ ಈಗೀಗೆ ಅಂತೇಳಿ ಜೇನು ಯಾವಾಗ ಬೆಳೆಯುತ್ತೆ, ಎಷ್ಟು ದಿವಸಕ್ಕೆ ಬೆಳೆಯುತ್ತೆ, ರಾಣಿ ಯಾವಾಗ ಬೆಳೆಯುತ್ತೆ ಅವೆಲ್ಲ ಗೊತ್ತಾಗಿರುತ್ತೆ. ಅವೆಲ್ಲನ್ನು ತಿಳ್ಕೊಂಡು ಮಾಡಿದ್ರೆ ನಾವು ಕರೆಕ್ಟ್ ಆಗಿ ಜೇನು ಸಾಕಾಣಿಕೆ ಮಾಡಬಹುದು. ಹೆಂಗ ಮಾಡ್ತೀವಿ ಅಲ್ಲ ಅವ್ರು ಮಾಡ್ತಾರೆ ಅಂತ ನಾವು ಮಾಡಕ್ ಹೋದ್ರೆ ಕುಟುಂಬಗಳೇ ಹಾಳಾಗ್ಬಿಡುತ್ತೆ. ಒಂದೊಂದ್ಸರಿ ಸಂದು ಹೋಗಿ ನೋಡಬಾರ್ದು, ಎತ್ತಿ ನೋಡಬಾರ್ದು, ಅದಕ್ಕೂ ಒಂದ್ ಸ್ವಲ್ಪ ಕತ್ಲು ನಲ್ಲಿ ಬೆಳೆಯ ಅಂತ ಉಳೋದು, ಸಂದು ನೋಡಬಾರ್ದು, ವಾರಕ್ಕೊಂದ್ಸರಿ ನೋಡಿರ್ ಸಾಕು, ಕ್ಲೀನ್ ಮಾಡ್ತಾ ಇರ್ಬೇಕು, ಅಡಿ ಮನೆ ಕ್ಲೀನ್ ಮಾಡ್ಬೇಕು, ಮಾಡ್ತಾ ಇದ್ರೆ ಇರ್ಬೇಕಂಗ್ ನೋಡ್ಕೊಂಡ್ರೆ ಚೆನ್ನಾಗಿ ಸಾಕು. ಜೇನಿನ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಈ ಜೇನು ಸಾಕಾಣಿಕೆದಾರರನ್ನ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ದಾವೆ, ನೀವು ಯಾವ್ದಾದ್ರು ಕಾರ್ಯಕ್ರಮಗಳ ಒಂದು ಪ್ರಯೋಜನವನ್ನ ಪಡೆದುಕೊಂಡಿದ್ದೀರಾ? ಅದರಲ್ಲಿ ನಮಗೆ ಅದೇ ಬಾಕ್ಸ್ ಕೊಟ್ಟಿದ್ರು, ಒಂದ್ಸರಿ ಟ್ರೈನಿಂಗ್ ಕೊಟ್ಟು ಒಂದು ಬಾಕ್ಸ್ ಕೊಟ್ಟಿದ್ರು, ಮತ್ತಿನ್ನೊಂದ್ಸರಿ ನಾನು ಎರಡು ಬಾಕ್ಸ್ ತಗೊಂಡಿದ್ದೆ, ಅದು 1.5 ಸಾವಿರಕ್ಕೆ ಕುಟುಂಬ ಸಮೇತ ಕೊಟ್ಟಿದ್ರು ತೋಟಗಾರಿಕೆಯಿಂದ. ಇತ್ತೀಚೆಗೆ ಇನ್ನು ಹೊಸ ಹೊಸ ಕಾರ್ಯಕ್ರಮಗಳು ಬಂದಿದ್ದಾವೆ, ಈ ಮಧುವನ ಅಂತ ಹೇಳಿ ಹುಟ್ಟುಗಳನ್ನ ಹೆಚ್ಚೆಚ್ಚು ಮಾಡಿ ಬೇರೆಯವ್ರಿಗೆ ಕೂಡ ಅಂತ ಕೆಲವು ಕಾರ್ಯಕ್ರಮಗಳು ಕೂಡ ಬಂದಿದ್ದಾವೆ, ಅದರ ಪ್ರಯೋಜನ ಏನ್ ಪಡ್ಕೊಂಡಿಲ್ವಾ ನೀವು? ಇನ್ನ ಪಡ್ಕೊಂಡಿಲ್ಲ. ಒಟ್ಟಾರೆ ಜೇನು ಸಾಕಾಣಿಕೆ ಬಗ್ಗೆ ಏನನ್ಸುತ್ತೆ ನಿಮ್ಗೆ? ಚೆನ್ನಾಗಿ ಮಾಡಬಹುದು, ಮಾಡ್ಬೇಕು. ಎಲ್ಲರೂ ಮಾಡಿದ್ರೆ ಈಗ ಬೆಳೆಗಳು ಉಳಿಯುತ್ತೆ, ಎಲ್ಲರಿಗೂ ಆರೋಗ್ಯ ಸಿಗುತ್ತೆ, ಒಳ್ಳೆ ಜೇನುತುಪ್ಪ ಸಿಗುತ್ತೆ. ಈಗ ಕಲಬೇರಿಕೆಯಿಂದ ನಾವು ದೂರ ಇರಬಹುದು, ಎಲ್ಲರೂ ಅವರವರೇ ಮಾಡ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ನಿಮಗೆ ಜೇನಿಂದ ಇಷ್ಟು 20 ಪೆಟ್ಟಿಗೆಗಳು ಏನ್ ಇಟ್ಕೊಂಡಿದ್ರ, ಬರೀ ಜೇನಿಂದ ಎಷ್ಟು ಆದಾಯ ಬರುತ್ತೆ ಒಂದ್ ವರ್ಷಕ್ಕೆ? ಈಗ ಒಂದು 40 ಕೆಜಿ ಆದ್ರೂ ತೆಗಿಬಹುದು. ಈಗ ಒಂದ್ 10 ಬಾಕ್ಸ್ ಅಲ್ಲಿ ಇದ್ರು ಒಂದು 40 ಕೆಜಿ ಆದ್ರೂ 40,000 ರೂಪಾಯಿ. ತುಂಬಾ ಹೆಚ್ಚು ನಿರ್ವಹಣೆ ಮಾಡಂಗಿಲ್ಲ, ಹೆಚ್ಚು ಕೆಲಸ ಇಲ್ಲ. ಒಂದ್ಸರಿ ತಂದು ಇಟ್ಕೊಬಿಟ್ರೆ ಬೇಕಂದ್ರೆ ಕೊಟ್ಟವರಿಗೆ 1,000, 1.5 ಸಾವಿರ ಕೊಡಬಹುದು, ಕುಟುಂಬದಲ್ಲೂ ಕೊಡಬಹುದು. ಮತ್ತೇನು ಹೆಚ್ಚುವರಿಯಾಗಿ ನೀವು ಖರ್ಚು ಮಾಡಬೇಕು ಅಂತ ಏನಿಲ್ಲ, ಏನಿಲ್ಲ, ಯಾವ್ದೇ ತರದ ಖರ್ಚುಗಳು ಕೂಡ ಬರೋದಿಲ್ಲ. ಒಂದ್ಸಾರಿ ಒಂದ್ ಪೆಟ್ಟಿಗೆ ತಂದು ಇಟ್ಕೊಂಡ್ರೆ ಸಾಕಾಗುತ್ತೆ ಅಲ್ವಾ? ಹೀಗೆ ಅನುಕೂಲಗಳು ಆಗುತ್ತೆ. ಈ ಜೇನು ಸಾಕಾಣಿಕೆ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಯಾರಿಗಾದ್ರೂ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದ್ರೆ ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನಿಮ್ಮ ಫೋನ್ ಸಂಖ್ಯೆಯನ್ನ ಒಮ್ಮೆ ಹೇಳಿ. 6361622358. ಇನ್ನೊಂದ್ಸಾರಿ ಹೇಳಿ. 6361622358. ಒಳ್ಳೆಯದು ಧರ್ಮಪ್ಪ ಅವರೇ, ಇದುವರೆಗೆ ಜೇನು ಸಾಕಾಣಿಕೆಯಲ್ಲಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಚೆನ್ನಾಗಿ ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜೇನು ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಆಲೂರು ತಾಲೂಕು ಗರಿಘಟ್ಟ ಗ್ರಾಮದ ಪ್ರಗತಿಪರ ಕೃಷಿಕ ಜಿಎಂ ಧರ್ಮಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿ ಚುಂಚನಗಿರಿ ಆರೋಗ್ಯವಾಣಿ. ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ. ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ. ವಾವ್ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ ನಮಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ, ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲಿ. SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ ಪಾಂಡ್ರಂಗ ದೇವಸ್ಥಾನದ ಹತ್ತಿರ, ಹಾಸನ. ಆತ್ಮೀಯ ಕೇಳುಗರೆ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಜೇನು ಸಾಕಾಣಿಕೆಯಲ್ಲಿನ ಅನುಭವಗಳ ಕುರಿತು ಆಲೂರು ತಾಲೂಕು ಗರಿಘಟ್ಟದ ಪ್ರಗತಿಪರ ಕೃಷಿಕ ಜಿಎಂ ಧರ್ಮಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇನ್ನು ನಾಳಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ಭೂಮಿಯ ಪ್ರಸ್ತುತ ಸ್ಥಿತಿ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸಲಿದ್ದಾರೆ ಅರಕಲಗೂಡು ವಿ ಮಧುಸೂದನ್. ಇದಾದ ನಂತರ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಪ್ರಸಾರವಾಗಲಿದೆ. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೆ ಧನ್ಯವಾದಗಳು. ಆಕಾಶವಾಣಿ ಹಾಸನ. ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ